ಇಂಟಾಕ್ಸಿಕೆಂಟ್ ಆದ ಆಹಾರವನ್ನು ಸೇವಿಸಬಾರದು. ಕನಿಷ್ಠ ಅಥವಾ ಮಂಜಾನಷ್ಟೇ ಇಂಟಾಕ್ಸಿಕೆಂಟ್ ಸ್ಟಿಮುಲೆಂಟ್ ಆಗಿರ್ತಕ್ಕ ಆಹಾರವನ್ನು ಯಾವತ್ತೂ ಸೇವಿಸಬಾರದು. ಎರಡೇ ವಿಷಯ ಅಂತ ಮಂಜಿನ ಮಂಜಿನ ಎರಡು ರೂಪ ವ್ಯತ್ಯಾಸದಿಂದ ಅಷ್ಟೇ ವ್ಯತ್ಯಾಸ ಏನಿಲ್ಲ. ಇದಾಯ್ತು. ಆಮೇಲೆ ಅದರ ಮುಂದೆ ಇನ್ನು ಒಂದು ಸಾಮ ಇದೆ, ಹನ್ನೊಂದು ಸಾಮ. ಇವಾಗ ನಾಲ್ಕು ಬಟ್ಟೆ ಹನ್ನೊಂದರಿಂದ ಐದು ನಾವು ನೋಡಿದ್ದೇವೆ. ಆರನೇ ಸಾಮ ರಾಜನ ಸಾಮ. ಅಲ್ಲಿ ಹತ್ತು ಸಾಮಗಳನ್ನು ಕೊಡ್ತಿರುವಾಗ ರಾಜನ ಸಾಮ, ಆ ರಾಜನ ಸಾಮದಲ್ಲಿ ಪಂಚಭಕ್ತಿಗಳಲ್ಲಿ ಇರ್ತಕ್ಕಂಥದ್ದೆಲ್ಲ, ಈಗ ಇಂದ್ರಿಯಗಳಾಯಿತು, ಪಶುಗಳಾಯಿತು, ಲೋಕಗಳಾಯಿತು, ಋತುಗಳಾಯಿತು, ಸೂರ್ಯ ಆಯಿತು, ಮಳೆ ಆಯಿತು, ಎಲ್ಲ ಆಗೋಯ್ತು. ಈ ರಾಜನ ಸಾಮ ಈ ಎಲ್ಲವನ್ನು ನಿಯಂತ್ರಿಸುವ ದೇವತೆಗಳನ್ನು ಪಂಚವಿಧವಾದ ದೇವತೆಗಳನ್ನು ಹೇಗೆ ಅಂದ್ರೆ ನಾವು ಲೋಕಗಳನ್ನು ಉಪಾಸನೆ ಮಾಡಿದ್ದೇವೆ. ಪೃಥ್ವಿ ಅದಕ್ಕೆ ಸಂಬಂಧಪಟ್ಟ ದೇವತೆ ಆಗ್ತದೆ. ಅಂತರಿಕ್ಷ ಅದಕ್ಕೆ ಸಂಬಂಧಪಟ್ಟ ದೇವತೆ ವಾಯು. ಸ್ವರ್ಗ ಅದಕ್ಕೆ ಸಂಬಂಧಪಟ್ಟ ದೇವತೆ ಆದಿತ್ಯ. ದಿಕ್ಕುಗಳು ಅದಕ್ಕೆ ಸಂಬಂಧಪಟ್ಟವು ನಕ್ಷತ್ರಗಳು. ಆಮೇಲೆ ಸಮುದ್ರ ಅದಕ್ಕೆ ಸಂಬಂಧಪಟ್ಟವು ಚಂದ್ರ. ಹೀಗೆ ಈ ಐದು ಲೋಕಗಳಿಗೆ ಸಂಬಂಧಪಟ್ಟ ಐದು ದೇವತೆಗಳನ್ನು ಉಪಾಸನೆ. ಅದೇ ಅಂದ್ರೆ ಅಗ್ನಿರ್ಹಿಂಕಾರ ವಾಯು ಪ್ರಸ್ತಾವ ಆದಿತ್ಯ ಉದ್ಗೀಧ ನಕ್ಷತ್ರಾಣಿ ಪ್ರತಿಹಾರ ಚಂದ್ರಮಾಹನಿ. ಇದು ರಾಜನ ಸಾಮದಲ್ಲಿ ಇರತಕ್ಕಂಥ ಭಗವಂತನ ಪಂಚರೂಪಗಳನ್ನು ಪಂಚವಿಧ ದೇವತೆಗಳನ್ನು ಉಪಾಸನೆ ಮಾಡುವುದು. ಅದರಲ್ಲಿ ಹಿಂಕಾರ ವಾಚ್ಯನಾಗಿರತಕ್ಕಂಥ ಪ್ರದ್ಯುಮ್ನ ಅಗ್ನಿ ಅಗ್ನಿಯಲ್ಲಿದ್ದಾನೆ. ಅವನು ಅಗ್ನಿಶಬ್ದ ವಾಚ್ಯನಾಗಿದ್ದಾನೆ. ಯಾಕೆ ಅವನು ಅಗ್ನಿ ಅಗ್ನಿಯಿಂದ ಇರುವ ಅತೀತಿ ಅಗ್ನಿ ಅನೇಕ ಅರ್ಥಗಳಿವೆ. ಅತೀತಿ ಅಗ್ನಿ ಏನು ಹಾಕಿದ್ರೆ ತಿನ್ನುವ ಮತ್ತೆ ಅವನಿಂದ ಇದೆ. ಸರ್ವಭಕ್ಷಕನಾಗಿರ್ತದೆ ಭಗವಂತ ಅಗ್ನಿಶಬ್ದ ವಾಚ್ಯ. ವಾಯು ಅಂತರಿಕ್ಷದಲ್ಲಿ ಇರತಕ್ಕಂಥ ವಾಯು, ಅದೇ ಪ್ರಸ್ತಾವದಲ್ಲಿ ವಾಸುದೇವ ವಾಯುವಿನಿಂದ ವಾಯುವಿನಲ್ಲಿ ಇರತಕ್ಕಂಥ ವಾಸುದೇವನಿಗೆ ವಾಯು ಅಂದ್ರೆ ಹೆಸರು. ವಾಯು ಅಂದ್ರೆ ಏನು? ವಾ ಅಂದ್ರೆ ಜ್ಞಾನ, ಆಯು ಬದು. ನಮಗೆ ಜ್ಞಾನವನ್ನು ಜ್ಞಾನಪೂರ್ಣವಾದ ಆಯುಸ್ಸನ್ನು ಕೊಡುವ ವಾಯು. ಜ್ಞಾನೇ ಹಿಂದೆ ಹೇಳ್ಕೊಂಡು ಸರ್ವ ಆಯುರೇತಿ ಜೋಗ್ ಜೀವತಿ. ಜೋಗ್ ಜೀವತಿ ಜ್ಞಾನಪ್ರದನಾಗಿ ಪೂರ್ಣ ಆಯುಸ್ಸನ್ನು ಕೊಟ್ಟಾನೆ. ಜ್ಞಾನಪೂರ್ಣವಾದ ಆಯುಸ್ಸನ್ನು ಪೂರ್ಣ ಆಯುಸ್ಸನ್ನು ಕೊಡುವ ವಾಯು ಅದು ಮೋಕ್ಷ ಪ್ರದಾನ ಅಂತಾರೆ. ಅದಕ್ಕೆ ವಿಷ್ಣುರಿಹಿದಾದ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ವಾಯು ಶಬ್ದಕ್ಕೆ ಅರ್ಥ ಜ್ಞಾನಪೂರ್ಣವಾದ ಪೂರ್ಣಾಯುಸ್ಸನ್ನು ಕೊಡುವ ಮತ್ತು ಮೋಕ್ಷ ಪ್ರದಾಂತರ ಶಬ್ದಗಳಿರ್ತದೆ. ಅದು ವಾಸುದೇವ. ವಾಸುದೇವ ಮೋಕ್ಷಪ್ರದರು. ಅದನ್ನು ಮೋಕ್ಷಪ್ರದವಾದಂತಹ ವಾಸುದೇವ ರೂಪದಲ್ಲಿ ವಾಸುದೇವ ರೂಪ ವಾಯುವಿನಲ್ಲಿ ಅಂತರಿಕ್ಷದಲ್ಲಿರ್ತಕ್ಕಂಥ ವಾಯುವಿನಲ್ಲಿ ವಾಯು ಶಬ್ದ ವಾಚ್ಯವಾಗಿ ಪ್ರತ್ಯುಮ್ರ ಭೂಮಿಯಿಂದ ಜಗತ್ತಿನ ಸೃಷ್ಟಿ. ಅದನ್ನು ಸೃಷ್ಟಿಕಾರಣನಾಗಿರ್ತಕ್ಕಂಥ ಜಗತ್ತಿನ ಎಲ್ಲ ಸಸ್ಯಗಳ ಜೀವಜಾತದ ಸೃಷ್ಟಿ ಭೂಮಿಯ ಮೂಲಕ ಸೃಷ್ಟಿಕಾರಣನಾದ ಪ್ರತ್ಯುಮ್ರ ಭೂಮಿಯಲ್ಲಿರ್ತಕ್ಕಂಥ ಭೂಮಿಯಲ್ಲಿ ಉಪಾಸ್ಯವಾದ ಪ್ರತೀಕವಾದ ಅಗ್ನಿಯಲ್ಲಿ ಮೋಕ್ಷ ಪ್ರದಾನದಂತಹ ವಾಸುದೇವ ವಾಯುವಿನ ಅಗ್ನಿ ವಾಯುವಾಗಿ. ಆಮೇಲೆ ಆ ಸ್ವರ್ಗದಲ್ಲಿ ಉಪಾಸ್ಯವಾದಂತಹ ಪ್ರತೀಕ ಊರ್ಧ್ವ ಸ್ವ ಆದಿತ್ಯ. ಅದೇ ಉದ್ಗೀತ ಆದಿತ್ಯ ಉದ್ಗೀತ ಆದಿತ್ಯನಲ್ಲಿ ಉದ್ಗೀತ ವಾಚ್ಯನಾಗಿರ್ತಕ್ಕಂಥ ನಾರಾಯಣ ಆದಿತ್ಯನಲ್ಲಿದ್ದಾನೆ. ಅವನು ಯಾಕೆ ಆದಿತ್ಯ ಅಂತ ಹೆಸರು? ಆದಿತ್ಯ ಎಲ್ಲಕ್ಕಿಂತ ಆದಿಯಲ್ಲಿ ಇರುವವ. ಆಮೇಲೆ ಆದತ್ತೆ ಎಲ್ಲವನ್ನೂ ಸ್ವೀಕಾರ, ನಾವು ಕೊಟ್ಟಂತದ್ದೆಲ್ಲ ಸ್ವೀಕಾರ ಮಾಡುವ. ನೆಲದಲ್ಲಿರ್ತಕ್ಕಂಥ ನೀರನ್ನ ಆದತ್ತೆ ಸ್ವೀಕಾರ ಮಾಡಿ ಹೇರುವವರು, ಹೀರಿ ಮೋಡ ಮಾಡಿ ಮಳೆ ಬರೆಸುವವರು. ಅದರಿಂದ ಆದಿತ್ಯ ನಾಮಕರಾಗಿ ಆದಿತ್ಯ ಮಗನಾದದ್ದರಿಂದಲೂ ಆದಿತ್ಯ. ಆದಿತ್ಯ ಮಗನಾಗಿ ವಾಮನಾಗಿ ಅವತರಿಸಿದವರಿಂದ ಆದಿತ್ಯ. ದ್ವಾದಶ ಆದಿತ್ಯರಲ್ಲಿ ವಾಮನ ಒಬ್ಬ. ಆಮೇಲೆ ನಕ್ಷತ್ರಾಣಿ ಪ್ರತಿಹಾರ ಅನಿರುದ್ಧ. ದಿಕ್ಕು ದಿಕ್ಕುಗಳಲ್ಲಿ ತುಂಬಿರತಕ್ಕಂಥ ಜೀವಜಾತ, ದಿಕ್ಕು ದಿಕ್ಕುಗಳಲ್ಲಿ ತುಂಬಿರುವ ಜೀವವೃದ್ಧಿ ಎಲ್ಲಿದ್ದಾವೆ? ಅಂತರಿಕ್ಷದಲ್ಲಿರುವ ಆಗೋಯ್ತಲ್ಲ, ಅದು ಬಿಟ್ಟರೆ ಇನ್ನೊಂದು ಹೇಳಿದ್ರು ನಕ್ಷತ್ರಾಣಿ. ನಕ್ಷತ್ರಗಳು ಅಂದ್ರೆ ಎರಡು ವಿಧ. ಈ ನಕ್ಷತ್ರಗಳು ತಾರಕೆಗಳು ಮತ್ತು ನಕ್ಷತ್ರಗಳು. ತಾರೆಗಳು ಇರುವುದು 27, ಅದು ತಾರಾನುಕೂಲ ನೋಡುವ. ನಕ್ಷತ್ರಗಳು 27 ಅಲ್ಲ, ಲಕ್ಷಾಂತರ ಇದೆ. ಎಲ್ಲಿ ನೋಡಿದರೂ ಆಕಾಶದಲ್ಲಿ ಮುಂದೆ ಮುಂದೆ ರಾಶಿ ರಾಶಿ ಲಕ್ಷ ಲಕ್ಷ ನಾಲಿಗೆ ನಕ್ಷತ್ರ ಕಾಣುತ್ತೆ. ಅದರಿಂದ ತಾರೆಗಳು 27, ನಕ್ಷತ್ರಗಳು ಅಸಂಖ್ಯ. ಆ ನಕ್ಷತ್ರಗಳು ಅಂದ್ರೆ ಆ ನಕ್ಷತ್ರಗಳಲ್ಲಿರ್ತಕ್ಕಂಥ ದೇವತಾ ಶಕ್ತಿಗಳು. ಅವು ಅಸಂಖ್ಯ ದೇವತಾ ಶಕ್ತಿಗಳೆಲ್ಲ ಅಲ್ಲಿ ಇವೆ. ಅವು ಅದರಲ್ಲಿ ಸನ್ನಿಹಿತವಾಗಿರತಕ್ಕಂಥ ಉಪಾದಂತರು ನಕ್ಷತ್ರಾಣಿ ಪ್ರತಿಹಾರ. ಆಮೇಲೆ ಸಮುದ್ರ, ಸಮುದ್ರದಿಂದ ಹುಟ್ಟಿ ಬಂದವ ಚಂದ್ರ. ಸಮುದ್ರ ಚಂದ್ರ ಬಂದಾದ್ರೆ ಸಮುದ್ರ ಮುಖ್ಯ ಇರುತ್ತೆ, ಇಳಿತ ಬರತ ಚಂದ್ರನಿಂದ. ಅದರಿಂದ ಸಮುದ್ರಕ್ಕೆ ಸಂಬಂಧಪಟ್ಟವ ಚಂದ್ರ. ಅವನು ನಿಧನಕ್ಕೆ ಸಂಬಂಧಪಟ್ಟಂತಹ ಸಂಕರ್ಷಣ ರೂಪ. ನಕ್ಷತ್ರಾಣಿ ಅಂತ ಭಗವಂತರಿಗೆ ಹೆಸರು, ಯಾಕೆಂದ್ರೆ ಕ್ಷತ್ರ ಅಂದ್ರೆ ಪಾಲಿಸುವವನು, ಕ್ಷತಾತತ್ರ ಆಪತ್ತರಿಂದ ರಕ್ಷಿಸುವವನು ಅಂತ. ನಕ್ಷತ್ರ ಅಂದ್ರೆ ಇನ್ನೊಬ್ಬ. ಇವನನ್ನ ರಕ್ಷಿಸುವವನಿಲ್ಲ. ಈ ಆರವನ್ನು ರಕ್ಷಿಸಿ ಸರ್ವರಕ್ಷಕರಾದ ಭಗವಂತನ ನೀನು ಯಾರು ರಕ್ಷಿಸಬೇಕು? ಅದರಿಂದ ನಕ್ಷತ್ರ ಅಂತಂದ್ರೆ ನವಿದ್ಯತೆ ಕ್ಷತ್ರ ಕ್ಷತಾತ್ರಾಣಕರಂ ರಕ್ಷಕಂ ಯಸ್ಯ, ಇನ್ನೊಬ್ಬ ರಕ್ಷಕನಿಲ್ಲ ನಮ್ಮ ಅನನ್ಯ ರಾಜ ನಕ್ಷತ್ರ. ಆಮೇಲೆ ಚಂದ್ರಮಾನ, ಚಂದ್ರಮಾನ ಅಂತ ಶಬ್ದಕ್ಕೆ ಅರ್ಥ ಏನು? ಚಂದತಿ ಇತಿ ಚಂದ್ರಮಾನ, ಆನಂದ ಸ್ವರೂಪ, ಆನಂದ ಪಚರಿ ಆಹ್ಲಾದೆ, ಆನಂದ ಸ್ವರೂಪ, ಆನಂದವನ್ನು ಕೊಡುವನು. ಅದರಿಂದ ಚಂದ್ರಮ ಅನ್ನುವ ಶಬ್ದ ವಂಚನಾಗಿರ್ತಕ್ಕ ಸಂತೋಷ. ಈ ಪಂಚ ದೇವತೆಗಳಲ್ಲಿ ಪಂಚವಿಧ ಭಕ್ತಿಯಿಂದ ಪ್ರತಿಭಾತವಾದ ಭಗವಂತನ ಪಂಚರೂಪವನ್ನು ಉಪಾಸನೆ ಮಾಡಿ ಉಪಾಸನೆ ಮಾಡಿದರೆ ಏನಾಗುತ್ತೆ? ಇದು ಏದಾಹ ಏತದ್ ರಾಜರ ದೇವತಾ ಸಂಕುಲ, ಇದು ರಾಜನ ಸಾಮಾನ್ಯ. ಇದಕ್ಕೆ ಈ ರಾಜನ ಸಾಮಾನ್ಯ ದೇವತೆಗಳಲ್ಲಿ ಈ ಪಂಚವಿಧ ದೇವತೆಗಳಲ್ಲಿ ಸನ್ನಿಹಿತವಾಗಿದ್ದ ಭಗವಂತನನ್ನು ಪ್ರತಿಪಾದಿಸುತ್ತದೆ. ಸಯೇವೇತಾಹ ರಾಜನ ದೇವತಾ ಸುಪ್ರೋತಂ ವೇದ ಏತಾಸಾಮೇವ ದೇವತಾನ ಸಾರೋಕ್ಯಂ ಸಾರೋಕ್ಯಂ ಸಾರಷ್ಟಿಂ ಸಾಯುಜ್ಯಂ ಹಚ್ಚಿದೆ. ಈ ರೀತಿ ಈ ಸಾಮದಿಂದ ಉಪಾಸನೆ ಮಾಡಿದರೆ ಏನು ಫಲ ಅಂದರೆ ಏತಾಸಾಮೇವ ದೇವತ, ಒಂದು ಈ ದೇವತೆಗಳಲ್ಲಿ ಅಂತರ್ಗತನಾಗಿರ್ತಕ್ಕ ಭಗವಂತನನ್ನು ಸೇರುವುದು ಮುಖ್ಯ ಫಲ. ಅಪರೋಕ್ಷ ಜ್ಞಾನ ಆಗುವ ಮೊದಲು ಈ ದೇವತೆಗಳಲ್ಲಿ ಇರ್ತಕ್ಕ ಭಗವಂತನ ಉಪಾಸನೆ ಮಾಡಿದ್ದರಿಂದ ಅವನು ಅಗ್ನಿಲೋಕವನ್ನು ಪಡೆಯುವುದು ಬಯಸಿದೆ, ವಾಯುಲೋಕವನ್ನು ಪಡೆಯುವುದು, ಆದಿತ್ಯ ಲೋಕವನ್ನು ಪಡೆಯುವುದು, ಅಥವಾ ನಕ್ಷತ್ರ ಲೋಕದಲ್ಲಿ ಇರತಕ್ಕಂಥ ಬೇರೆ ಬೇರೆ ದೇವತಾಗಳನ್ನು ಪಡೆಯುವುದು, ಅಥವಾ ಚಂದ್ರ. ಏತಾಸಾಮೇವ ದೇವತಾನ, ಈ ದೇವತೆಗಳ ಈ ಪಂಚವಿಧ ದೇವತೆಗಳ ಏನಾಗುತ್ತೆ? ಸಾರೋಕ್ಯಂ ಸಾಧೀಪಂ ಸಾರೋಕ್ಯಂ ಸಾರಷ್ಟಿಂ ಅವರ ಲೋಕವನ್ನು ಸೇರುವುದು, ಲೋಕದಲ್ಲಿ ಸಾಮೀಪ್ಯವನ್ನು ಸೇರುವುದು. ಲೋಕದಲ್ಲಿ ಸೇರುವುದು ಅಂದ್ರೆ ಇವಾಗ ಭಾರತದಲ್ಲಿ ಇದ್ದೇವೆ ಅಂತಂದ್ರೆ, ಭಾರತದಲ್ಲಿ ಇದ್ದೇವೆ ಅಂತಂದ್ರೆ ಏನು? ಭಾರತದಲ್ಲಿ ಎಲ್ಲಿ ಒಬ್ಬರಿ ಒಬ್ಬರು ಸಂಪರ್ಕ ಇದೆ, ಹಾಗೆ ಆ ಲೋಕದಲ್ಲಿ ಸೇರುವುದು, ಸಾಕ್ಷಾತ್ ಸಂಬಂಧವೇ ಇಲ್ಲ ಆ ದೇವತೆಗೆ. ಹಾಗಲ್ಲ, ರಾಷ್ಟ್ರಪತಿ ಭವನದಲ್ಲೇ ಆಫೀಸು ಇದ್ರೆ ಒಂದು, ಅದು ಹಾಗೆ ಸಾರಷ್ಟು ಇದ್ರೆ ಸಾಮೀಪ್ಯ, ಅದು ಸಾಮೀಪ್ಯವನ್ನು ಅತ್ಯಂತ ಸಮೀಪದಲ್ಲಿ ಆ ದೇವತೆಗಳ ಸಮೀಪದಲ್ಲಿ ಅಂತ ಕಾರಣಕ್ಕಿಂತ ಬೇರೆ ಅದರ ನಂತರದ್ದು ಸಾಯುಜ್ಯ. ಸಾರಷ್ಟೇ ಇದ್ರೆ ಸಾರೂಪ್ಯ ಅಥವಾ ಸಾಮೀಪ್ಯ ಅಂತ ಹೇಳ್ತಾರೆ, ಅದಕ್ಕೆ ನಾನಾ ವಿಧವಾಗಿ ಅರ್ಥ ಇರ್ತದೆ. ಕೆಲವೊಮ್ಮೆ ಸಾರಷ್ಟೇ ಎಂಬುದನ್ನು ಸಾಮೀಪ್ಯ ಸಾರೂಪ್ಯಕ್ಕಿಂತ ಬೇರೆಯಾಗಿ ಹೇಳ್ತದೆ, ಆ ಶಬ್ದ ಅದೇ ಕರ್ತನೆ ಬಳಸ್ತಾರೆ. ಇಲ್ಲಿ ಸಾರೋಕ್ಯ ಒಂದೇ ಲೋಕ ಒಂದೇ ಊರು, ಒಂದೇ ಲೋಕ ಅಲ್ಲ ಒಂದೇ ಊರು ಒಂದೇ ಮನೆ. ಆಮೇಲೆ ಸಾಹಿತ್ಯ ಒಂದರೊಟ್ಟಿಗೆ ಸೇರಿ ಬಿಡುವುದು, ಅವರೊಟ್ಟಿಗೆ ಸೇರಿ ಅವರೊಳಗೆ ಇದ್ದುಬಿಟ್ಟು ಅವರು ಭೋಗವನ್ನು ಇವನು ಅವರೊಳಗೆ ಇದ್ದು ಮುಗಿಸು. ಹೀಗೆ ದೇವತೆಗಳ ಒಂದಕ್ಕಿಂತ ಒಂದು ಹೆಚ್ಚು ಬೆಟರ್ ಪೊಸಿಷನ್, ಮೊದಲು ಆ ಲೋಕ, ಅದರ ಸಾಮೀಪ್ಯ, ಆಮೇಲೆ ಸಾಮೀಪ್ಯ, ಅವರೊಟ್ಟಿಗೆ ಅದೇ ರೂಪದಿಂದ ಅವರು ಹೊಂದಿಸುವುದು ಸಾಹಿತ್ಯ, ಒಟ್ಟಿಗೆ ಸೇರಿ ಬಿಡು. ಇದನ್ನು ಪಡೆಯುತ್ತಾರೆ ಹೆಚ್ಚು. ಕೊನೆಗೆ ಈ ದೇವತಾಂತರ್ಯಾಮಿ ಆಗಿರ್ತಕ್ಕ ಭಗವಂತನ ಸಾಮೀಪ್ಯ ಸಾಮೀಪ್ಯ ಸಾಹಿತ್ಯ ಮೋಕ್ಷವನ್ನು ಪಡೆಯುತ್ತಾರೆ. ಆಮೇಲೆ ಸರ್ವ ಮಾಯುರೇತಿ ಚುರುಕ್ ಜೀವತಿ ಮಹಾನ್ ಪ್ರಜೆಯೋತಿ ಮಹಾನ್ ಕೇತ್ಯ ಎಲ್ಲ ಆಯ್ತು. ಈ ದೇವತೆಗಳನ್ನು ಉಪಾಸನೆ ಮಾಡಬೇಕಾದ್ರೆ ಬರ್ತಾ ಇರ್ತದೆ ಬ್ರಾಹ್ಮಣಾನುದರಿಂದೇದು ತದ್ವ್ರತಂ, ಬ್ರಾಹ್ಮಣನನ್ನು ನಿಂದೆ ಮಾಡಬೇಡ. ಬ್ರಾಹ್ಮಣನನ್ನು ಅಂತಂದ್ರೆ ಏನು? ಯಾವ ಬ್ರಾಹ್ಮಣರು ಯಾರನ್ನ ಗೊತ್ತಿರ್ತಕ್ಕಂಥ ನಿಂದೆ ಮಾಡಬಾರದು, ನಿಂದೆ ಮಾಡಬೇಕು. ಬ್ರಾಹ್ಮಣರು ಅಂದ್ರೆ ಇದೇನು ಪಂಚವಿಧವಾಗಿರತಕ್ಕಂತಹ ದೇವತೆಗಳಲ್ಲಿ ಭಗವಂತನನ್ನು ಉಪಾಸನೆ ಮಾಡಿಕೊಡುವ ಅಂದ್ರೆ ಬ್ರಹ್ಮ ಅಂದ್ರೆ ಭಗವಂತ, ಬ್ರಹ್ಮ ಅಂದ್ರೆ ವೇದ, ವೇದವನ್ನು ತಿಳಿದವನು, ವೇದದ ಮೂಲಕ ಭಗವಂತನನ್ನು ತಿಳಿದವನು ಬ್ರಾಹ್ಮಣ, ಅವರನ್ನು ನಿಂದಿಸುವ ಭಗವಂತ. ಯಾರಿಗೆ ವೇದ ಜ್ಞಾನ ಇಲ್ಲ, ಯಾರಿಗೆ ಭಗವಂತನ ಅರಿವಿಲ್ಲ, ಅವರು ವೈದಿಕ ಅರ್ಥದಲ್ಲಿ ಬ್ರಾಹ್ಮಣರು, ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವರಷ್ಟೇ ಹೊರತು ಸ್ವತಃ ಬ್ರಾಹ್ಮಣರು ಅನ್ನೋ ಶಬ್ದಕ್ಕೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು ಅನ್ನುವ ಅರ್ಥ ಶಾಸ್ತ್ರದಲ್ಲಿ, ಅದು ವೈದಿಕವಾದ ಅರ್ಥ. ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನಿ ಅಂತ. ಯಾರು ಭಗವಂತನನ್ನು ತಿಳಿದವರಿದ್ದಾರೆ, ಯಾರು ವೇದಾರ್ಥಿ ಅನ್ನೋ ಮೂಲಕ ವೇದದಲ್ಲಿ ಭಗವಂತನ ಗುಣಗಳನ್ನು ತಿಳಿದಿದ್ದಾರೆ ಅಂತವರನ್ನ ಎಲ್ಲೂ ನಿಂದೆ ಮಾಡಬೇಡ. ತದ್ವ್ರತ ದೇವತಾ ಉಪಾಸನೆ ಮುಖ್ಯ ವ್ರತ, ಅವರು ದೇವತೆಗಳ ಅರಿವೇ ವೇದಗಳ ಮೂಲಕ, ಅದರಿಂದ ವೇದಜ್ಞಾನ ನಿಂದೆ ಮಾಡಬೇಕು. ಬ್ರಾಹ್ಮಣ ಅಂತ ನಿಂದೆ ತದ್ವ್ರತ ವೇದಜ್ಞಾನ ನಿಂದೆ ಮಾಡಬಾರದು ಎಂಬಂತಹದ್ದು ಮುಖ್ಯ ವ್ರತ. ಹೀಗೆ ನಾವು ಇವತ್ತು ಐದಾರು ಸಾಮಗಳನ್ನು ನೋಡಿದ್ವಿ, ಇನ್ನು ಸಮಸ್ತ ಸಾಮದ ಉಪಾಸನೆ ಬಂದಿದೆ. ಅದರ ನಂತರ ಮತ್ತೆ ಸ್ವರ ಶುದ್ಧಿಯ ಬಗ್ಗೆ ಬರುತ್ತೆ. ಅದನ್ನ ಒಟ್ಟು ಅವರು ಹೇಳಿದ ಹತ್ತು ಸಾಮಗಳು ಆಯ್ತು, ಹತ್ತು ಸಾಮ ಪ್ರಭೇದಗಳಾಯ್ತು. ಮೊದಲು ಗಾಯತ್ರ, ಆಮೇಲೆ ರಥಂತರ, ಆಮೇಲೆ ವಾಮದೇವಿಯ, ಆಮೇಲೆ ಬೃಹತ್, ಆಮೇಲೆ ವೈರೂಪ, ಆಮೇಲೆ ವೈರಾಜ, ಆಮೇಲೆ ಶಕ್ಪುರಿ, ಆಮೇಲೆ ರೇವತಿ, ಆಮೇಲೆ ಯಜ್ಞಯಜ್ಞೀಯ, ಆಮೇಲೆ ರಾಜ. ಹೀಗೆ ಹತ್ತು ಬಗೆಯ ಸಾಮಗಳನ್ನ ಇಲ್ಲಿ ಉಪಾಸನೆ ಹೇಳಿದ್ದಾರೆ. ಪ್ರಾಯ ಭಗವಂತನ ಹತ್ತು ಅವತಾರಗಳನ್ನು ಇದನ್ನು ಸಂಬಂಧಿಸಿಕೊಂಡು ಉಪಾಸನೆ ಮಾಡಬೇಕು. ಇನ್ನು ಜನರಲ್ ಆಗಿ ಸಮಸ್ತ ಸಾಮಗಳಲ್ಲಿಯೂ ಭಗವಂತರನ್ನು ಉಪಾಸನೆ ಮಾಡುವುದು. ಈಗ ಒಂದೊಂದು ಸಾಮದಲ್ಲಿ ಸ್ಪೆಸಿಫಿಕ್ ಆಗಿ ಸಾಮಾನ್ಯವಾಗಿ ವೇದದ ಸಾಮಗಾರದಲ್ಲಿ ಭಗವಂತನ ಸಮಷ್ಟಿ ಉಪಾಸನೆ ಹೇಗೆ ಅನ್ನುವ ಒಂದು ಉಪಾಸನೆಯನ್ನ ಮುಂದೆ ಹೇಳ್ತಾರೆ. ಅಲ್ಲಿಗೆ ಈ ಖಂಡ ಮುಗಿಯುತ್ತದೆ. ಮುಂದಿನ ಖಂಡದಲ್ಲಿ ಸಾಮದ ಸ್ವರ ಹೇಗಿರುತ್ತೆ, ಸ್ವರದ ಉಪಾಸನೆ, ಆ ಅದನ್ನ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಓಂ ಸಹನಾಭವತು ಸಹನಂತು ಸಹವೀರ್ಯಂಕರವಹೈ ಯಸ್ವಿನಾಪದಿ ತಮಸ್ತು ಮಾವಿಷಾಮಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾಭವತು ಸಹನಂ ಪುನಃತ್ತು ಸಹ ವೀರ್ಯಂಕರವಹೈ ಯಸ್ವಿನಾಪದೀತಮಸ್ತು ಮಾ ವಿದ್ವಿಷಾಮಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಸಾಮದ ಉಪಾಸನೆಯ ಹತ್ತು ಬಗೆಯ ಬೇರೆ ಬೇರೆ ಪ್ರಸಿದ್ಧ ಸಾಮಗಳು, ಸಾಮಗಳು ಅಷ್ಟೇ ಅಲ್ಲ ಯಜ್ಞದಲ್ಲಿ ವಿಶೇಷವಾಗಿ ಉಪಯೋಗ ಮಾಡತಕ್ಕಂಥ ಹತ್ತು ಸಾಮಗಳ ಉಪಾಸನೆ, ಆ ಸಾಮಗಳಲ್ಲಿ ಇರತಕ್ಕಂತಹ ಭಗವಂತನ ಪಂಚರೂಪಗಳು ಯಾವ ಯಾವ, ದುಃಖದಲ್ಲಿ ನಾವು ಬೇರೆ ಕಾಲದಲ್ಲಿ ಸೂರ್ಯನಲ್ಲಿ ಮಳೆಯಲ್ಲಿ ಲೋಕದಲ್ಲಿ ಪ್ರಾಣಿಗಳಲ್ಲಿ ಅಂಗಗಳಲ್ಲಿ ಇಂದ್ರಿಯಗಳಲ್ಲಿ ದೇವತೆಗಳಲ್ಲಿ ಉಪಾಸನೆ ಮಾಡಬೇಕು ಅನ್ನೋದನ್ನ ನೋಡಿದೆವು. ಈಗ ಸಮಷ್ಟಿಯಾಗಿ ಒಟ್ಟು ಸಾಮ ಯಾವುದೇ ಒಂದು ಸಾಮವನ್ನ ಜಪಿಸುವಾಗ ಸಮಷ್ಟಿಯಾಗಿ ಉಪಾಸನೆ ಆಗಿರಬೇಕು ಅನ್ನುವಂಥದ್ದನ್ನು ಹೇಳಿ ಈ ಖಂಡವನ್ನು ಮುಗಿಸ್ತಾರೆ. ಸಮಷ್ಟಿಯಾಗಿ ವಿಶೇಷವಾದ ಉಪಾಸನೆ, ಒಂದೊಂದು ಸಾಮಕ್ಕೆ ಒಂದೊಂದು ಉಪಾಸನೆ, ಸಮಷ್ಟಿ ಉಪಾಸನೆ. ತ್ರಯೀ ವಿದ್ಯಾ ಹಿಂಗಾರ ತ್ರಯ ಇಮೇ ಲೋಕಾಃ ಸಪ್ರಸ್ತಾವ ಅಗ್ನಿರ್ವಾಯು ಆದಿತ್ಯ ಸಬುದ್ಗೀತ. ನಕ್ಷತ್ರಾಣಿ ವಯಾಂಸಿ ಮರೀಚಯ ಸುಪ್ರತಿಹಾರ ಸರ್ಪಾ ಗಂಧರ್ವಾರ್ ಇತರ ತನ್ನಿಧಾನ. ಏತತ್ ಸಾಮ ಇದು ಒಂದು ಸರ್ವಸ್ಮಿನ್ ಪ್ರೋತಂ ಸಯದೇವೇತತ್ ಸಾಮ ಸರ್ವಸ್ಮಿನ್ ಬಗೆ ಪ್ರೋತಂ ವೇದ ಸರ್ವಂಗ ಎಲ್ಲ ಸಾಮಗಳಲ್ಲಿ ಸಮಷ್ಟಿಯಾದ ಭಗವಂತ ಉಪಾಸನೆ, ಒಂದೊಂದು ಸಾಮಕ್ಕೆ ವಿಶೇಷವಾದ ಉಪಾಸನೆ ಆಯಿತು. ಯಾವುದೇ ಸಾಮ ಅದನ್ನು ಜಪಿಸುವಾಗ ಭಗವಂತನ ಪಂಚರೂಪಗಳನ್ನು ಹೇಗೆ ಉಪಾಸನೆ ಮಾಡಬೇಕು. ಹಿಂಕಾರದಲ್ಲಿ ಪ್ರತ್ಯುಮ್ನ ಇದ್ದಾನೆ, ಎಲ್ಲ ಸಾಮ ಅದನ್ನ ಸಮಷ್ಟಿಯಾಗಿ ಉಪಾಸನೆ ಮಾಡುವಾಗ ಪ್ರತ್ಯುಮ್ನ ಇಲ್ಲಿ ಎಲ್ಲಿದ್ದಾನೆ ಅಂದ್ರೆ ತ್ರಯೀ ವಿದ್ಯಾ ಹಿಂಕಾರ. ಹಿಂಕಾರದಿಂದ ಪ್ರತಿಪಾದ್ಯನಾಗಿರತಕ್ಕಂತಹ ಪ್ರತ್ಯುಮ್ನೇ ಮೂರು ವೇದಗಳಲ್ಲಿ ತುಂಬಿದ್ದಾನೆ. ತ್ರಯೀ ವಿದ್ಯಾ ಮೂರು ವೇದಗಳಲ್ಲಿ ಪ್ರತಿಪಾದ್ಯನಾಗಿ ನಿಯಾಮಕನಾಗಿ ಸನ್ನಿಹಿತನಾಗಿದ್ದಾನೆ ಎಂದು ಉಪಾಸನೆ ಮಾಡಿದ್ದಾರೆ. ಆಮೇಲೆ ಹಿಂಕಾರದ ನಂತರ ಪ್ರಸ್ತಾವದಲ್ಲಿ ವಾಸುದೇವ ಇದ್ದಾನೆ. ಇಲ್ಲಿ ಅವರು ತ್ರಯ ಇಮೇ ಲೋಕಾಹ ಸಪ್ರಸ್ತಾವ ಮೂರು ವೇದಗಳು ಎಲ್ಲ ತೆಗೆದ ಉಪಾಸನೆ. ಮೂರು ವೇದಗಳು ಮೂರು ಲೋಕಗಳು ಬಗ್ಗೆ ಮೂರು ವೇದಗಳಲ್ಲಿ ಪ್ರತಿಮನ ಇದ್ದಾನೆ. ಭೂತ್ವ ಸಹ ಮೂರು ಲೋಕಗಳಲ್ಲಿ ವಾಸುದೇವ ತುಂಬಿದ್ದಾನೆ. ಪ್ರಸ್ತಾವ ಪ್ರತಿಪಾದ್ಯನಾಗಿರ್ತಕ್ಕ ವಾಸುದೇವ ಮೂರು ಲೋಕಗಳಲ್ಲಿ ತುಂಬಿದ್ದಾನೆ. ಅಂದ್ರೆ ಒಂದೊಂದು ರೂಪಕ್ಕೂ ಮೂರು ಮೂರು ರೂಪ. ಅಂದ್ರೆ ಭೂಮಿಯಲ್ಲಿ ಋಗ್ವೇದದಲ್ಲಿ ಇರತಕ್ಕ ಪ್ರತಿಮನ, ಯಜುರ್ವೇದ ಗತ ಪ್ರತಿಮನ, ಸಾಮವೇದ ಗತ ಪ್ರತಿಮನ, ಶಾಂತಿ ಶಾಂತಿ ಶಾಂತಿ ಅದೇ ಮೂರು ಶಕ್ತಿ. ಹಾಗೆ ಭೂಲೋಕದಲ್ಲಿ ಇರತಕ್ಕಂಥ ವಾಸುದೇವ, ಅಂತರಿಕ್ಷದಲ್ಲಿ ಇರತಕ್ಕಂಥ ವಾಸುದೇವ, ಸ್ವರ್ಗದಲ್ಲಿ ಇರತಕ್ಕ ವಾಸುದೇವ, ಇದು ಮೂರು ಶಾಂತಿ. ವಾಸುದೇವ ಅಂತರಿಕ್ಷದಲ್ಲಿರ್ತಕ್ಕಂಥ ವಾಸುದೇವ, ಸ್ವರ್ಗದಲ್ಲಿರತಕ್ಕ ವಾಸಿನಿಯು, ಇದು ಮೂರು ಶಾಂತಿ ಶಾಂತಿ ಶಾಂತಿ. ಮೂರು ಲೋಕಗಳಲ್ಲಿರತಕ್ಕ ವಾಸಿನಿ, ಮೂರು ಲೋಕ ಅಂದ್ರೆ ಬರೇ ಮೂರು ಲೋಕ ಅಲ್ಲ, ಮೂರು ಲೋಕ ಅಂದ್ರೆ ಇಡೀ ಬ್ರಹ್ಮಾಂಡ. ಭೂ ಅಂತಂದ್ರೆ ಭೂಮಿಯ ತನಕ ಇರತಕ್ಕಂತ ಏಳು ಪಾತಾಳಗಳು ಸಪ್ತ ಅಸುಲೋಕಗಳು ಅಂತ ಹೇಳ್ತಾರೆ, ಅದು ಸೇರಿ ಭೂಮಿಯ ತನಕ ಇರತಕ್ಕಂಥದ್ದು ಭೂ. ಸ್ವಹ ಅಂದ್ರೆ ಸ್ವಹ, ಮಹಃ ಜನಃ ತಮಃ ಸತ್ಯಂ, ಮೇಲೆ ಇರತಕ್ಕಂತ ಎಲ್ಲ ಮುಂದೂ ಲೋಕಗಳು ಸ್ವಹ, ಕೆಳಗೆ ಇರತಕ್ಕ ಎಲ್ಲ ಲೋಕಗಳು ಮಧ್ಯದ ಅವಕಾಶ ಅಂತ. ಹೀಗೆ ಭೂವಃ ಸ್ವಹ ಅಂತಂದ್ರೆ ಇಡೀ ಬ್ರಹ್ಮಾಂಡ, ಕೆಳಗಿನದ್ದೆಲ್ಲ ಭೂ ಅನ್ನುವುದರಿಂದ, ಭೂಮಿಯ ಮೇಲೆ ಇರತಕ್ಕ ಎಲ್ಲ ಲೋಕಗಳು ಸ್ವಹ ಅನ್ನುವುದರಿಂದ ಗ್ರಹಣ ಮಾಡಿದರೆ ಮಧ್ಯದಲ್ಲಿ ಇರತಕ್ಕಂತಹ ಸ್ಪೇಸ್ ಅದು ಸ್ವಹ. ನಾವು ಹೀಗೆ ಮೂರು ಲೋಕಗಳಲ್ಲಿ ಇರತಕ್ಕ ಭಗವಂತ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ತುಂಬಿರತಕ್ಕ ಭಗವಂತ ನಮ್ಮ ರೂಪ ವಾಸುದೇವ. ಒಂದು ರೂಪದಿಂದ ಭೂಮಿಯ ತನಕ ಅದೋ ಲೋಕದಲ್ಲಿ, ಒಂದು ರೂಪದಿಂದ ಒಂದು ಲೋಕದಲ್ಲಿ, ಮತ್ತು ಒಂದು ರೂಪದಿಂದ ಅಂತರಿಕ್ಷದಲ್ಲಿ ತುಂಬಿದ್ದಾನೆ. ಅವನೇ ಪ್ರಸ್ತಾವ ಪ್ರತಿಪಾದ್ಯನಾಗಿದ್ದಾನೆ. ಆಮೇಲೆ ಅಗ್ನಿರ್ವಾಯು ಆದಿತ್ಯ ಸಮುದ್ಗೀತ, ಮೂರು ಲೋಕಗಳು ಮೂರು ವೇದಗಳಿಗೆ ಸಂಬಂಧಪಟ್ಟು ಭಗವಂತನ ಮೂರು ಪ್ರತೀಕಗಳಿವೆ. ಭೂಮಿಯಲ್ಲಿ ಭಗವಂತನನ್ನು ಉಪಾಸನೆ ಮಾಡುವುದು ಅಗ್ನಿಮುಖದಲ್ಲಿ, ಭಗವಂತನ ಪ್ರತೀಕ ಅಗ್ನಿ, ಅಗ್ನಿಮುಖದಲ್ಲಿ ಆರಾಧನೆ. ಅಗ್ನೋ ಕ್ರಿಯಾವತಾಂ, ಯಾವುದೇ ಆರಾಧನೆ ಮಾಡಬೇಕಾಗಿದ್ದರೆ ಅದು ಅಗ್ನಿಮುಖದಲ್ಲಿ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರದ ಪ್ರಾಚೀನ ಸಂಪ್ರದಾಯ, ವೇದಕಾಲದ ಸಂಪ್ರದಾಯ. ಈಗ ಆ ಅಗ್ನಿಮುಖದ ಆರಾಧನೆಗಿಂತ ಹೆಚ್ಚು ಪ್ರತಿಮಾಮುಖದಲ್ಲಿ ಆರಾಧನೆ ಮಾಡ್ತಾರೆ. ಆದರೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ರತಿಮಾಮುಖದಲ್ಲಿ ಆರಾಧನೆ ಮಾಡಿದರೂ ಕೂಡ ಅಗ್ನಿಮುಖದಲ್ಲಿ ಆರಾಧನೆ ಮಾಡಲೇಬೇಕು. ಅಗ್ನಿಮುಖದ ಆರಾಧನೆ ಅನ್ನೋದು ಮೂಲ ಆರಾಧನೆ. ಅದರಿಂದ ಭೂಮಿಯಲ್ಲಿ ನಾವು ಯಾವುದೇ ಒಂದು ಕರ್ಮ ಮಾಡುವುದಿದ್ರೆ ಅಗ್ನಿಯಲ್ಲೇ ಮಾಡು, ಹೋಮ ಹವನ ಪ್ರತಿಮೆಯಲ್ಲಿ ಮಾಡಿದರೂ ಕೂಡ. ಈಗ ಒಂದು ಜಪ ಮಾಡಿದರೆ, ಆ ಜಪ ಒಂದು ಲಕ್ಷ ಜಪ ಮಾಡಿದರೆ ಅದಕ್ಕೆ ಒಂದು ಲಕ್ಷಕ್ಕೆ ಹತ್ತು ಸಾವಿರ ತರ್ಪಣ, ಅದರ ಹತ್ತೇ ಒಂದು ಅಂಶ ನೂರು ಹೋಮದಲ್ಲಿ ಆಗುತ್ತೆ, ಅದರ ಹತ್ತೇ ಒಂದು ಅಂಶ ಹತ್ತು ಜನ ಜ್ಞಾನಿಗಳಿಗೆ ಅನ್ನ ಅನ್ನ. ಹೀಗೆ ಅದು ಒಂದು ಜಪ ಅಂದ್ರೆ ಅದು ಒಂದು ಭಗವಂತನ ಮಂತ್ರದ ಪ್ರತೀಕದಲ್ಲಿ ಭಗವಂತನ ಉಪಾಸನೆ, ಆಮೇಲೆ ಅಗ್ನಿ ಪ್ರತೀಕದಲ್ಲಿ ಭಗವಂತನ ಉಪಾಸನೆ, ಆಮೇಲೆ ಜ್ಞಾನಿಗಳು ವೇದಜ್ಞರ ಪ್ರತೀಕದಲ್ಲಿ ಭಗವಂತನ ಉಪಾಸನೆ, ಮೂರು ವಿಧದ ಉಪಾಸನೆ ನಡೆಯುತ್ತೆ. ಅದು ಅದಕ್ಕೋಸ್ಕರ ಒಂದು ಲಕ್ಷ ಜಪ, ಹತ್ತು ಲಕ್ಷ ಹತ್ತು ಸಾವಿರ ತರ್ಪಣ, ನೂರ ಆಗುತ್ತಿ ಹತ್ತು ಜನರಿಗೆ ಅನ್ನ. ಇದು ನಿಯಮ, ಒಂದು ಲಕ್ಷ ಜಪ ಮಾಡಿದಾಗ ಹತ್ತು ಜನರಿಗೆ ಅನ್ನ ಕಡಿಮೆ, ಅದರ ಹತ್ತೇ ಒಂದು ಹತ್ತೇ ಒಂದು ಹತ್ತೆ. ಹೀಗೆ ಅಗ್ನಿಮುಖದಲ್ಲಿ ಆರಾಧನೆ ಅನ್ನುವಂಥದ್ದು ಆಗಲೇಬೇಕು. ನಾವು ಪೂಜೆ ಮಾಡುವಾಗ ದೇವರಿಗೆ ಪೀಠದಲ್ಲಿ ಪ್ರತಿಮೆಗೆ ಪೂಜೆ ಮಾಡಿದರೂ ಕೂಡ ಸಮರ್ಪಣೆ ಅಗ್ನಿಮುಖದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯ. ಅವಾಗ ಅಗ್ನಿಮುಖದಲ್ಲಿ ಅಗ್ನಿಮಂತ್ರ ಮಾಡಿ ಸಮರ್ಪಣೆ ಮಾಡಿ ಆಮೇಲೆ ಪೂಜೆ ಮಾಡಬೇಕು. ಅದು ಸ್ವಾಮಿಗಳಿಗೆ ಮಾತ್ರ ಅನ್ವಯವಾಗಬೇಕು, ಯಾಕಂದ್ರೆ ಅವರು ಅಗ್ನಿತ್ಯ ಗೃಹಸ್ಥರಿಗೆ ಅಗ್ನಿಯಲ್ಲೇ ಸಮರ್ಪಣೆ ಮಾಡಿ ಆಮೇಲೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸಮರ್ಪಣೆ ಅಗ್ನಿಮುಖದಲ್ಲಿ, ಅವಾಗ ಅಗ್ನಿ ಪ್ರತಿಷ್ಠೆ ಮಾಡಿ ಅಗ್ನಿಮಂತ್ರ ಮಾಡಿ ಅಗ್ನಿಯನ್ನು ಸಮರ್ಪಣೆ ಮಾಡಿ ಆಮೇಲೆ ಪೂಜೆ ಮಾಡಬೇಕು. ಇದು ಶುದ್ಧ ವೈದಿಕ ಸಂಪ್ರದಾಯ. ಇವತ್ತು ಇದು ಚಾಲ್ತಿಯಲ್ಲಿಲ್ಲ, ಅದಕ್ಕೋಸ್ಕರ ಉಪಾಸನೆ ಅಲ್ಲಿ ಒಂದು ವೈಶ್ವದೇವ ಇಷ್ಟು ಮಾಡ್ತಾರೆ ಅಗ್ನಿಯಲ್ಲಿ, ಅಷ್ಟರಲ್ಲಿ ಸಂಕ್ಷಿಪ್ತ ಆಗಿದೆ. ವಾಸ್ತವಿಕವಾಗಿ ಭೂಮಿಯಲ್ಲಿ ಭಗವಂತನ ಆರಾಧನೆಗೆ ಪ್ರತೀಕ ಅಗ್ನಿ. ಆಮೇಲೆ ಭೂವಾಹಾಸುವ ಅಂತರಿಕ್ಷದಲ್ಲಿ ಭಗವಂತನ ಆರಾಧನೆ, ಇದು ಎರಡು ವಿಧ ಇದೆ. ಸಾಮಾನ್ಯವಾಗಿ ವೈದಿಕ ಸಂಪ್ರದಾಯ ಯಾಸ್ಕ ಹೇಳ್ತಾರೆ, ಅಂತರಿಕ್ಷದಲ್ಲಿ ಇರತಕ್ಕಂಥ ಗಾಳಿ ಅಗ್ನಿ ಭೂಮಿಯಲ್ಲಿ, ಅಂತರಿಕ್ಷದ ವಾಯು, ಅದರಿಂದ ಅಂತರಿಕ್ಷದಲ್ಲಿ ಸಂಚರಿಸತಕ್ಕಂಥ ವಾಯುವಿನಲ್ಲಿ ಭಗವಂತನ ಉಪಾಸನೆ, ಸ್ವರ್ಗದಲ್ಲಿ ಆದಿತ್ಯದಲ್ಲಿ ಭಗವಂತನ ಉಪಾಸನೆ ಅಂತ ಯಾಸ್ಕ ಮುಂತಾದ ನಂತರ ಅಗ್ನಿ ವಾಯು ಆದಿತ್ಯ ಉಪವಾಸುವ. ಆದರೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಇದರ ವ್ಯತ್ಯಾಸ ಏನು, ಆದಿತ್ಯದಲ್ಲಿ ಉಪಾಸನೆ, ಅಂತರಿಕ್ಷದಲ್ಲಿ ಉಪಾಸನೆ ಮಾಡ್ತಕ್ಕಂಥದ್ದು ಆದಿತ್ಯದಲ್ಲಿ ಉಪಾಸನೆ. ಸ್ವರ್ಗದಲ್ಲಿ ಇರತಕ್ಕಂಥವರು ಸೂರ್ಯನಲ್ಲಿ ಭಗವಂತನನ್ನು ಉಪಾಸನೆ ಮಾಡುವಂತಹ, ಸೂರ್ಯನು ಒಂದು ದೇವತೆ, ದೇವತೆ ಇನ್ನೊಬ್ಬ ದೇವತೆಗಳಿಗೆ ಉಪಾಸನೆ ಮಾಡುವ ಪ್ರಶ್ನೆ ಇಲ್ಲ. ಆದ್ರಿಂದ ಅಂತರಿಕ್ಷದಲ್ಲಿ ಉಪಾಸನೆ ಅಂತಂದ್ರೆ ಸೂರ್ಯನಲ್ಲಿ ಉಪಾಸನೆ, ಭೂಮಿಯಲ್ಲಿ ಉಪಾಸನೆ ಅಂದ್ರೆ ಅಗ್ನಿಯಲ್ಲಿ ಭಗವಂತನ ಉಪಾಸನೆ, ಅಂತರಿಕ್ಷದಲ್ಲಿ ಉಪಾಸನೆ ಸೂರ್ಯನಲ್ಲಿ ಭಗವಂತನ ಉಪಾಸನೆ. ಅದನ್ನು ಋಷಿಗಳು, ಮನುಷ್ಯರು ಅಗ್ನಿಯಲ್ಲಿ, ಋಷಿಗಳು ಆದಿತ್ಯದಲ್ಲಿ ಉಪಾಸನೆ ಮಾಡ್ತಾರೆ. ಆದ್ರಿಂದ ವಿಶ್ವಾಮಿತ್ರ ಋಷಿ ಆದಿತ್ಯದಲ್ಲಿ ಉಪಾಸನೆ ಮಾಡಿಕೊಂಡು ಬಂದಂತಹ ಮಂತ್ರವೇ ಗಾಯತ್ರಿ. ಆ ಉಪಾಸನೆ ನಮಗೂ ವಿಹಿತವೇ, ಅದು ಮುಖ್ಯ ಉಪಾಸನೆ ಅಗ್ನಿಮುಖದಲ್ಲಿ, ಅಂದರೆ ಬೇರೆ ಉಪಾಸನೆ. ವಾಯು ಮುಖ್ಯ ಧಿಯ ಅಂತ ದೇವತೆಗಳು ವಾಯುವಿನಲ್ಲಿ ಇರ್ತಕ್ಕಂಥ, ಯಾಕೆಂದ್ರೆ ಇದೆರಡು ಕಣ್ಣಿಗೆ ಕಾಣುವ ಪ್ರತೀಕ. ಹಾಗೆ ವಾಯುವಿನಲ್ಲಿ ಹೀಗೆ ಮೂರು ವಿಧ ದೇವತೆಗಳಿಗೆ ವಾಯುವಿನಲ್ಲಿ, ಋಷಿಗಳಿಗೆ ಆದಿತ್ಯನಲ್ಲಿ, ಮನುಷ್ಯರಿಗೆ ಅಗ್ನಿಯಲ್ಲಿ. ಇದು ಮೂರು ಲೋಕಗಳಿಗೆ ಸಂಬಂಧಪಟ್ಟ ಮೂರು ಪ್ರತೀಕಗಳು, ಅಗ್ನಿ ವಾಯು ಆದಿತ್ಯ. ಈ ಮೂರು ಪ್ರತೀಕಗಳಲ್ಲಿ ಯಾರಿದ್ದಾನೆ ಅಂತಂದ್ರೆ ಉದ್ಗೀತ ಪ್ರತಿಪಾದ್ಯರಾದ ನಾರಾಯಣ ಅಗ್ನಿಯಲ್ಲಿದ್ದಾನೆ, ಅಗ್ನಿನಾರಾಯಣ, ಸೂರ್ಯನಾರಾಯಣ, ವಾಯುನಾರಾಯಣ, ಈ ಮೂರು ದೇವತಾ ಪ್ರತೀಕಗಳಲ್ಲಿ ಭಗವಂತ ಸನ್ನಿಹಿತರಾಗಿದ್ದಾರೆ. ಆದ್ರಿಂದ ನಾವು ಅಗ್ನಿಯಲ್ಲಿ ಮೊದಲು ಆಹುತಿ ಕೊಡಲಿಕ್ಕಿದೆ. ಭೂಸ್ವಾಹ, ಭೂಸ್ವಾಹ, ಸುಭಸ್ವಾಹ, ಭೂಸ್ವಸ್ವಾಹ, ಅದರಲ್ಲಿ ನಾರಾಯಣನನ್ನು ಹೇಳುವುದಿಲ್ಲ. ಅಲ್ಲಿ ಅನುದಾಪತಿ ಸಂಕರ್ಷಣ ವಾಸುದೇವರು ಪಗಣ ಹೇಳ್ತಾರೆ. ವಸ್ತುತಃ ಈ ಉಪಾಸನೆ ಸಾಮುರೇದ ಈ ಉಪಾಸನೆಯಲ್ಲಿ ಅಗ್ನಿ ವಾಯು ಆದಿತ್ಯ ಮೂರು ವೇದಗಳಿಗೆ ಸಂಬಂಧಪಟ್ಟ ಮೂರು ಪ್ರತೀಕಗಳು ಅದಕ್ಕೂ ಸಂಬಂಧ ಉಂಟು. ಅಗ್ನಿ ಋಗ್ವೇದ ಆದಿತ್ಯನಿಂದ ಯಜುರ್ವೇದ, ಅಗ್ನಿಯಿಂದ ಋಗ್ವೇದ, ವಾಯುದೇವರು ಸಾಮುವೇದ. ಅಂದ್ರೆ ಅಗ್ನಿ ವಾಯು ಆದಿತ್ಯ ಕಕ್ಕಿ ಎದ್ದು ಸಾಮಗಳಿಗೂ ಸಂಬಂಧ ಇದೆ. ಭೂಪೂ ಸಹ ಮೂರು ಲೋಕಗಳಿಗೂ ಸಂಬಂಧ ಇದೆ, ಮೂರು ವೇದಗಳಿಗೂ ಸಂಬಂಧ ಇದೆ. ಅಗ್ನಿಯಿಂದ ಋಗ್ವೇದದ ಸಂಬಂಧ ಅಭಿವ್ಯಕ್ತಿ, ವಾಯುದೇವರಿಂದ ಸಾಮುವೇದದ ಅಭಿವ್ಯಕ್ತಿ, ಸೂರ್ಯನಿಂದ ಯಜುರ್ವೇದ, ಯಜುಷಾಂ ಸೂರ್ಯ ಸೋಮಸ್ಸಾಮ್ ನಾಮ ವೇದಾನೇಕಂ ಸ್ವದಯಾನಿಷ್ಠತಕ್ಷು ಇಂದ್ರಏಕಂ ಸೂರ್ಯ ಏಕಂ ಯಜಾನ ವೇದಾನೇಕಂ ಸ್ವದಯಾನಿಷ್ಠತಕ್ಷು ಅಂತ ವೇದದಲ್ಲಿ ಬಂತು. ಒಂದಲ್ಲ ಇಂದ್ರ, ಇಂದ್ರ ಮೊದಲು, ಅನಂತರ ಅಗ್ನಿ. ಈ ಇಂದ್ರ ಮತ್ತು ಅಗ್ನಿ ಸಂಖ್ಯೆಯನ್ನು ಆಗುವಂಥದ್ದು ವಿಚಿತ್ರ. ಇಂದ್ರ ಕಂಡ ಅನ್ನುವಂತ ಕರೆ ಬರುತ್ತೆ, ಅಗ್ನಿ ಕಂಡ ಅನ್ನುವಂತ ಕರೆ ಬರುತ್ತೆ. ಅಗ್ನಿಯು ವೇದವನ್ನು ಕಟ್ಟುವ ಇಂದ್ರ ಮತ್ತು ಇಂದ್ರ ಮತ್ತು ಅಗ್ನಿ ಶಬ್ದವನ್ನ ಸಂಕೀರ್ಣವಾಗಿ ಶಬ್ದ ಪ್ರಯೋಗ ಮಾಡ್ತಾರೆ. ರುದ್ರ ಮತ್ತು ವಾಯು ಶಬ್ದವನ್ನು ಮಾಡುತ್ತೆ. ಇಂದ್ರ ಅಂತಂದ್ರೆ ಅಗ್ನಿ ಇಂದ್ರ, ಇಂದ್ರ ಅಗ್ನಿಯಿಂದ ಅಗ್ನಿ ಅವನು ಇಂದ ಬರುವ, ಯಾಕೆಂದ್ರೆ ಅವನು ನಮ್ಮ ಅಂಗಗಳನ್ನು ಇಂದ್ರಿಯಗಳನ್ನು ನೇಮಿಸುವಂತ ಬಾಹ್ಯತೆಯನ್ನು ನೇಮಿಸುವ ದೇವತೆಗಳಲ್ಲೇ ಶ್ರೇಷ್ಠ. ಅದನ್ನು ನಮಗೆ ಅಗ್ನಿ ಶಕ್ತಿ ಅಂಗಾರಿ ನಯತೀತಿ ಅಂದ ಅಗ್ನಿ. ಇದರಿಂದ ಒಂದು ತಮಾಷೆ ಅಂತಂದ್ರೆ ಪುರಾಣದಲ್ಲಿ ಒಂದು ಕಥೆ ಇದೆ. ಆಚಾರ್ಯರು ಸೀತೆ ರಾವಣ ಅಪಹಾರ ಮಾಡುವಾಗ ಅದೃಶ್ಯರಾದರು, ಇಂದ್ರ ಸೀತಾ ರೂಪದಿಂದ ಅವನ ಕೈಗೆ ಸಿಕ್ಕಿಕೊಂಡ. ಪುರಾಣದಲ್ಲಿ ಅಗ್ನಿ ಇದ್ದೀನಿ, ಆಚಾರ್ಯರು ಇಂದ್ರ ಅಂತ ಹೇಳ್ತಾರೆ. ಪುರಾಣದಲ್ಲಿ ಅಗ್ನಿ ಸೀತಾ ರೂಪದಲ್ಲಿ ಬಂದು ಆಮೇಲೆ ಅಗ್ನಿ ಪ್ರವೇಶ ಮಾಡಿದ್ರೆ ಅಗ್ನಿಯಿಂದ ನಿಜವಾದ ಅಗ್ನಿ ಹೊರಟು ಹೋದ ನಿಜವಾದ ಸೀತೆ ಬಂತು. ಈ ಅಗ್ನಿ ಮತ್ತು ಇಂದ್ರ ಅನ್ನುಕೊಂಡೇ ಅರ್ಥ ಅಂತ ನಮಗೆ ತಿಳಿದಾಗ ಈ ವಿರೋಧ ಪರಿಹಾರ. ಹಾಗೆಯೇ ರುದ್ರ ಮತ್ತು ವಾಯು, ಇದು ನಮಗೆ ಅರ್ಥ ಆಗಬೇಕಾದ್ರೆ ವಸು ರುದ್ರ ಆದಿತ್ಯ ಬಂತು. ಯಜ್ಞದಲ್ಲಿ ಮೂರು ಹುತ್ತಿಗೆ ಮೂರು ದೇವತೆಗಳು, ಪ್ರಾತಃ ಸವನಕ್ಕೆ ಪ್ರಾರಂಭದ ಯಜ್ಞಕ್ಕೆ ವಸುಗಳು, ಮಧ್ಯಾಹ್ನ ಸವನಕ್ಕೆ ರುದ್ರರು, ಸಾಯಂ ಸವನಕ್ಕೆ ಆದಿತ್ಯರು ಮತ್ತು ವಿಶ್ವೇ ದೇವತೆಗಳು. ಅಂದ್ರೆ ರುದ್ರನಿಗೆ ರುದ್ರಗಣಕ್ಕೆ ಮುಖ್ಯ ಅಂದ್ರೆ ವಾಯು, ರುದ್ರ ಶಬ್ದವಾಕ್ಯ ಉಪನಿಷತ್ನಲ್ಲಿ ವಾಯು, ವಾಯುವಿನ ರುದ್ರ ಅಂತ ಹೇಳ್ತಾರೆ. ರುದ್ರ ಶಬ್ದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ವೇದನೆ ಬೇರೆ ಬೇರೆ ಅರ್ಥ ಪ್ರಯೋಗ ಮಾಡಿದ್ದಾರೆ. ಬೇರೆ ಬೇರೆ ದೇವತೆಗಳ ಶಬ್ದವನ್ನು ಬರ್ತಾರೆ. ರುದ್ರ ಅಂದ್ರೆ ಶಿವ ಅನ್ನುವ ಅರ್ಥದಲ್ಲಿ ವೇದನೆ ಪ್ರಯೋಗಿರುವುದು ಕಡಿಮೆ, ರುದ್ರನಾಗಿರತಕ್ಕ ಅಗ್ನಿ ಅನ್ನುವ ಅರ್ಥದಲ್ಲಿ ಇದೆ. ರುದ್ರ ಅಂತಂದ್ರೆ ಅಗ್ನಿ ಅನ್ನುವ ಅರ್ಥದಲ್ಲಿ ಇದೆ, ರುದ್ರ ಅಂದ್ರೆ ಶಿವ ಅನ್ನುವ ಅರ್ಥದಲ್ಲಿ ಇದೆ, ರುದ್ರ ಅಂದ್ರೆ ವಾಯು ಅನ್ನುವ ಅರ್ಥದಲ್ಲಿ ಇದೆ. ಬೇರೆ ಬೇರೆ ಅರ್ಥದಲ್ಲಿ ರುದ್ರ ಶಬ್ದವನ್ನು ಬಳಸಿದ್ದಾರೆ ವೇದದಲ್ಲಿ. ಆದ್ರಿಂದಲೇ ನಮಗೆ ಬಹಳ ಜನರಿಗೆ ಪೂರ್ವಪಕ್ಷ ಏನಂದ್ರೆ ಹನುಮಂತ ವಾಯು ಪುತ್ರ ಅಂತ ಕೆಲವು ಕಡೆ ಹೇಳ್ತಾರೆ, ರುದ್ರ ಪುತ್ರ ರುದ್ರ ಅಂದ್ರೆ ವಾಯುವಿ ಅದು ಗೊತ್ತಿಲ್ಲದೆ ಇದ್ದವರಿಗೆ ಗೊಂದಲ. ರುದ್ರ ಅಂತಂದ್ರೆ ವೇದದಲ್ಲಿ ವಾಯು ಅನ್ನುವ ಅರ್ಥದಲ್ಲಿ ಬರೆಯುವುದು. ರುದ್ರ ವರ್ತನಿ ಅಂದ್ರೆ ಧ್ವಜ ಧರ್ಮತೋ ವಾಯು ರುದ್ರ ವಾಯು. ಹೀಗೆ ಒಂದು ಅರ್ಥ ಶಬ್ದವನ್ನ ಅನೇಕ ಅರ್ಥಗಳಲ್ಲಿ ಶಾಸ್ತ್ರಕಾರರು ಪ್ರಯೋಗ ಮಾಡಿದ್ದರಿಂದ ಈ ಒಂದೊಂದೇ ಅರ್ಥ ತಿಳ್ಕೊಂಡ ಮಂದಿಗೆ ವೇದ ಓದಿದ್ರೆ ತಲೆಬಿಸಿ ಆಗುವುದು. ಸರಿ ಇಲ್ಲದೆ ವೇದ ಸರಿ ಇಲ್ಲದಿದ್ರೆ ಅವ್ರ ತಲೆ ವೇದದಲ್ಲ ಸರಿ ಇಲ್ಲ, ಪುರಾಣ ಸರಿ ಇಲ್ಲ, ಎಲ್ಲ ಒಂದೊಂದರೆ ಒಂದೊಂದು ತರ ಹೇಳಿದ್ರೆ ತಲೆ ಸರಿ ಇರೋದಿಲ್ಲ. ಹಾಗಾಗಿ ತಮ್ಮ ತಲೆ ಸರಿ ಇರೋದಿಂದ ಓದಿದ್ರೆ ವೇದ ಸರಿ ಇಲ್ಲ, ಪುರಾಣ ಸರಿ ಇಲ್ಲ ಅಂತ ಕಾಣುತ್ತೆ. ಆದ್ರೆ ಒಂದು ವೇದದ ಮಂತ್ರಕ್ಕೆ ಅರ್ಥ ಮಾಡಬೇಕಾಗಿದ್ರೆ ಬಹು ದ್ರಷ್ಟತ್ವ, ತುಂಬಾ ಶಾಸ್ತ್ರಗಳನ್ನ, ತುಂಬಾ ಶಬ್ದದ ನಿರ್ವಚನ ಅರ್ಥಗಳನ್ನ ನೋಡಿರ್ಬೇಕು. ಅಂತವರು ವೇದಕ್ಕೆ ಅರ್ಥ ಮಾಡಬೇಕು. ಬರೇ ಮನುಪುರುಷ ನಾಲ್ಕು ಕಾವ್ಯ ಪಾಠ ಆದರೂ ವೇದಕ್ಕೆ ಅರ್ಥ ಮಾಡಲಿಕ್ಕೆ ಹೋದ್ರೆ ಅದು ಒಂದಕ್ಕೆ ಒಂದು ಹೊರೆ ಆಗುತ್ತೆ, ಎರಡು ಹೊರೆ ಆಗುತ್ತೆ, ಮೂರು ಹೊರೆ ಆಗುತ್ತೆ, ಏನೇನೋ ಆಗುತ್ತೆ. ಇಲ್ಲಿ ಅಗ್ನಿ ತಂದ್ರೆ ಅಗ್ನಿ ಆಗುವುದು ಇಂದ್ರ ಬರುವುದು. ಇಲ್ಲಿ ಸದ್ಯಕ್ಕೆ ಅಗ್ನಿ ಋಗ್ವೇದಕ್ಕೆ, ಯಜುರ್ವೇದಕ್ಕೆ ಸೂರ್ಯ, ಸೂರ್ಯನಿಂದ ಯಜುರ್ವೇದದ ಆವಿರ್ಭಾವ. ಸಾಮಗಾನ ಅಂತಕ್ಕಂಥ ಅಭಿಪ್ರಾಯಗಳು ಮುಂದೆ ಇಲ್ಲೇ ಬರ್ತದೆ. ಇದೇ ಉಪನಿಷತ್ ಸಾಮವೇದದ ಗಾನ, ಸಾಮಗಾನ ವಾಯುದೇವರೇ ಮಾಡುವುದು. ಯಾರೇ ಸಾಮದರು ಗಾನ ಮಾಡಿದರೂ ಅದು ವಾಯುದೇವರಿಗೆ ಸಲ್ಲುವಂತಹ ಸಾಮಗಾನ ವಾಯುದೇವರಿಗೆ ಸಲ್ಲ. ಹಾಗಾದ್ರೆ ಅಗ್ನಿ ವಾಯು ಆದಿತ್ಯ ಭೂಮಿ ಅಂತರಿಕ್ಷ ಸ್ವರ್ಗ ಋಗ್ವೇದ ಯಜುರ್ವೇದ ಸಮಿತಿ ಇದಕ್ಕೆಲ್ಲ ಸಂಬಂಧಪಟ್ಟ ಸಮಿತಿ. ಅದರಿಂದ ಮೂರು ವೇದಗಳಲ್ಲಿ ಪದ್ಯುಮ್ನ, ಮೂರು ಲೋಕಗಳಲ್ಲಿ ವಾಸುದೇವ, ಮೂರು ದೇವತಾ ಪಟ್ಟಿ, ಮೂರು ಲೋಕಕ್ಕೆ ಮೂರು ವೇದಗಳಿಗೆ ಸಂಬಂಧಪಟ್ಟಂತಹ ಅಗ್ನಿ ವಾಯು ಆದಿತ್ಯದಲ್ಲಿ ನಾನು. ಹೀಗೆ ಗೀತಾದಲ್ಲಿ ಪ್ರತಿಪಾದ್ಯರಾದ ನಾರಾಯಣ ಮೂರು ದೇವತೆಗಳಲ್ಲಿ ಎಲ್ಲ ತ್ರಿಮುಖ ಬರುವಂತಹ ಪರೀಕ್ಷೆಗಳು ಕೇಳಿ ಬರುತ್ತಂತಹ ಏಕೆಂದ್ರೆ ಅದೇ ಬೇರೆ ಬೇರೆ ನಿರ್ವಚನ ಬಂದಿದ್ದಾರೆ. ಒಂದು ಗ್ರಂಥವನ್ನು ನೋಡಿ ಅರ್ಥ ಮಾಡುವಾಗ ಪರೀಕ್ಷೆ ಹಿಂದಿದರ ಮುಂತಾದಂತ ಒಂದು ಮಿತವಾದ ರೀಚಿ ಅಂದ್ರೆ ಕಾಂತಿ ರಿಚ ದೀಪ್ತಿ ಅಂತ ರುಚ ನಿಜ ಮರೀಚಿ ಅಂದ್ರೆ ಮಿತ ಋಕು ಅಂದ್ರೆ ಋಕು ಅಂದ್ರೆ ಪ್ರಕಾಶ ಕಿರಣ ಜ್ಞಾನದ ಕಿರಣ ಜ್ಞಾನದ ಪ್ರಭೆ ಯಾರಲ್ಲಿ ಮಿತವಾಗಿದೆ ಅಂದ್ರೆ ಅಲ್ಪಜ್ಞರಾಗಿರ್ತಕ್ಕಂಥ ಮನುಷ್ಯರನ್ನು ಮರೀಚಿಗಳು ಈಗ ಮರೀಚಿಗಳು ಅಂದ್ರೆ ಭೂಲೋಕದಲ್ಲಿರ್ತಕ್ಕಂಥ ಮನುಷ್ಯರು ವಯಾಂಸಿ ಅಂದ್ರೆ ಅಂತರಿಕ್ಷದಲ್ಲಿರ್ತಕ್ಕಂಥ ಜೀವಜಾತರು ನಕ್ಷತ್ರ ಅಂದ್ರೆ ಸ್ವರ್ಗದಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ರಾಜನ ಅಂದ್ರೆ ಡೆಮೋಕ್ರೆಟಿಕ್ ಕಂಟ್ರಿ ಅದು ಅಲ್ಲಿ ಕ್ಷತ್ರಿಯರಿಲ್ಲ ದೇವಲೋಕದಲ್ಲಿ ಅದು ಇಂದ್ರ ರಾಜನಾದರೂ ಕೂಡ ಅದು ಮೊನಾರ್ಕಿ ಇಲ್ಲ ದೇವತೆಗಳು ಕ್ಷತ್ರಿಯರ ಆಡಳಿತಕ್ಕೆ ಒಳಪಡದವರು ಅದರಿಂದ ದೇವತೆಗಳು ಋಷಿಗಳು ಮನುಷ್ಯರು ತಪ್ಪು ಸಾಮಾನ್ಯಗಳು ನಕ್ಷತ್ರಾಣಿ ವಯಾಂಸಿ ಮರೀಚಿಯ ನಕ್ಷತ್ರಾಣಿ ಅಂದ್ರೆ ಸ್ವರ್ಗದಲ್ಲಿ ಇರತಕ್ಕಂಥ ಜೀವಜಾತ ವಯಾಂಸಿಂದ ಅಂತರಿಕ್ಷದಲ್ಲಿ ಇರತಕ್ಕ ಜೀವಜಾತ ಮರೀಚಿ ಅಂದ್ರೆ ಭೂಮಿಯಲ್ಲಿ ಇರತಕ್ಕ ಜೀವಜಾತ ಮನುಷ್ಯರು ಅಷ್ಟೇ ಪ್ರಾಣಿಗಳನ್ನು ತುಂಬ ಅಲ್ಲಿ ಪಕ್ಷಿಗಳನ್ನು ತುಂಬ ಹೀಗೆ ಮೂರು ವಿಧದ ಏನು ಜೀವಜಾತ ಅಂತರಿಕ್ಷ ಸ್ವರ್ಗ ಸ್ವರಗಳಲ್ಲಿ ಇರತಕ್ಕ ಮೂರು ವಿಧದ ಜೀವಜಾತ ಏನಿದೆ ಅದನ್ನು ನಿಯಂತ್ರಿಸತಕ್ಕಂಥ ಮೂರು ರೂಪಗಳ ವಿರುದ್ಧ ಪ್ರತಿಹಾರದಲ್ಲಿ ಇರತಕ್ಕಂಥ ಮೂರು ರೂಪ ಆ ಜೀವಜಾತದ ಮೂರು ರೂಪಗಳಿವೆ ನಕ್ಷತ್ರಾಣಿ ವಯಾಂಸಿ ಪರಿಚಯ ಸತ್ಪ್ರತಿಹಾರ ಇದರಲ್ಲಿ ಬಿಟ್ಟದ ಇದು ಕೊನೆಗೆ ನಿಧನ ನಿಧನ ಅಂದ್ರೆ ಕನ್ಕ್ಲೂಷನ್ ಕನ್ಕ್ಲೂಷನ್ ಅಲ್ಲಿ ಈ ಪೂರ್ವ ಸ್ವರಗಳಲ್ಲಿ ಸೇರದ ನೇರ ಸೇರದ ಮೂರು ಗಣಗಳಿವೆ ಯಾವುದು ಮನುಷ್ಯರಿಗಿಂತ ಮೇಲೆ ದೇವತೆಗಳಿಗಿಂತ ಕೆಳಗಿರತಕ್ಕಂಥ ಮೂರು ಜನ ಯಾರು ಅಂದ್ರೆ ಸರ್ವಾಹಿತರು ನಾಗಗಳು ಅವು ಭೂಮಿಯಿಂದ ಕೆಳಗೆ ಇರತಕ್ಕಂಥ ಪಾತಾಳದಲ್ಲಿ ಇರತಕ್ಕಂಥ ಶಕ್ತಿಗಳು ಭೂಮಿಯಿಂದ ಕೆಳಗೆ ಇರತಕ್ಕಂಥ ನಾಗಗಳು ಆದರೆ ಅವು ದೇವತಾ ಶಕ್ತಿಗಳು ನಾಗಗಳು ಅಂದ್ರೆ ಸರ್ಪಾಹ ಅಂದ್ರೆ ನೆಲದಲ್ಲಿ ಹರಿಯುವ ಸರ್ಪಗಳನ್ನು ಹೇಳುವುದಲ್ಲ ಈ ಹಾವುಗಳನ್ನು ಹೇಳುವುದಲ್ಲ ಸರ್ಪಾಹ ಅಂದ್ರೆ ಅದು ದೇವತಾ ಶಕ್ತಿಯನ್ನು ಯಾವುದನ್ನು ನಾವು ಆರಾಧನೆ ಮಾಡ್ತೇವೆ ಅದನ್ನು ಆ ನಮ್ಮ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುತ್ತೆ ಶೇಷರಿಂದ ಹಿಡಿದು ಅನೇಕ ಸನ್ಮಾನ ಅಷ್ಟಮಿ ಸನಾಗರು ಅಂತ ಹೇಳ್ತಾರೆ ಆ ನಾಗ ಲೋಕದಲ್ಲಿ ಇರತಕ್ಕಂಥ ವಾಸುಕಿ ಗೀತೆಯಲ್ಲಿ ಹೇಳ್ತಾರೆ ನಾಗ ಅನಂತ ಜಾಸ್ತಿ ನಾಗಾದ ಸರ್ಪಾನ ಬಸ್ತಿ ವಾಸುಕಿ ಸರ್ಪಗಳಲ್ಲಿ ನಾನು ವಾಸುಕಿ ನಾಗಗಳಲ್ಲಿ ನಾನು ಅನಂತ ಈ ಸರ್ಪ ಅಂದ್ರೆ ಏನು ನಾಗ ಅಂದ್ರೆ ಏನು ಅನ್ನುವಂಥದ್ದಲ್ಲಿ ಬಹಳ ಜನ ಭಗವದ್ಗೀತೆ ಓದುವ ಇದು ಗೊತ್ತಲ್ಲ ಸರ್ಪ ಅಂದ್ರೆ ನಾಗ ಅಂದ್ರೆ ಒಂದೇ ಅಲ್ವಾ ಸರ್ಪ ನಾಗ ಅಂದ್ರೆ ಒಂದೇ ಅಲ್ವಾ ಸರ್ಪ ಅಂದ್ರೆ ಸರೀಸ ಹರಿದುಕೊಂಡು ಹೋಗುವಂಥದ್ದೆಲ್ಲವೂ ಸರ್ಪ ಅಂದ್ರೆ ಹಾವು ಅಲ್ಲಿ ಒತ್ತಿಕೇತ ಎರೆಗುಳ ಎಲ್ಲವೂ ಸರ್ಪ ನಾಗ ಅಂದ್ರೆ ಹೆಡ್ಡಿ ಎಡೆ ಇದ್ದಂತ ನಾಗ ಹರ್ಕೊಂಡು ಹೋಗುವಂಥದ್ದು ಸರ್ಪ ಅದರಿಂದ ಕೆರೆ ಹಾವು ಸರ್ಪ ಕರಡಿ ಹಾವು ಸರ್ಪ ನಾಗರ ಹಾವು ನಾಗ ಅದಕ್ಕೆ ಹೇಳಿ ನಾಗರ ಹಾವು ಅಂದ್ರೆ ಸಾಮಾನ್ಯವಾಗಿ ನಾಗ ಅಂದ್ರೆ ಏನು ಅಂತ ಕನ್ನಡಿಗರಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಅವ್ರು ನಾಗರ ಹಾವು ಅಂತ ಹೇಳ್ತಾರೆ ಅದಕ್ಕೆ ಹಾವಿಗೆ ಹೆಡೆ ಸರ್ಪಕ್ಕೆ ನಾಗ ಅದು ಸರ್ಪ ಅದರಿಂದ ಸರ್ಪ ಅಂದ್ರೆ ಹೆಡೆ ಇಲ್ಲದ ಇರತಕ್ಕಂಥದ್ದು ಎಲ್ಲವೂ ಹೆಡೆ ಇದ್ದದ್ದು ಸರ್ಪವೇ ಹೆಡೆ ಇದ್ದದ್ದು ಇಲ್ಲದೆ ಇದ್ದದ್ದು ಎಲ್ಲವೂ ಆಗುತ್ತೆ ವಿಶೇಷವಾಗಿ ಸರ್ಪ ಅಂದಾಗ ನಾಗ ಬೇರೆ ಹೇಳಿದ್ರೆ ಹೆಡೆ ಇಲ್ಲದ ಸರಿ ನಾಗ ಅಂದ್ರೆ ಹೆಡೆ ಇರತಕ್ಕಂಥ ಹೀಗೆ ಸರ್ಪ ಮತ್ತು ನಾಗಗಳು ಅಂತ ಒಂದು ದೇವತಾ ಶಕ್ತಿಗಳಿವೆ ಅವುಗಳಿಂದ ನೇಮ್ಯವಾಗಿರತಕ್ಕಂತಹ ಜೀವಗಳೇ ಈ ಜೀವಗಳೆಲ್ಲ ನಮ್ಮ ನೆಲದ ಮೇಲೆ ಹರಿಯುವಂತಹ ಸರ್ಪನಾಗಗಳನ್ನು ಅಲ್ಲಿ ಹೇಳುವುದಲ್ಲ ಅದಕ್ಕೆ ಇರತಕ್ಕಂತಹ ದೇವತಾ ಶಕ್ತಿ ಇಲ್ಲಿ ಸರ್ಪ ಅಂತ ಇದು ಒಂದು ದೇವತಾಗಣ ಆ ದೇವತಾಗಣದಿಂದಾಗಿ ಸರ್ಪಗಳಿಗೆ ಒಂದು ವಿಶೇಷ ಶಕ್ತಿ ಬಂದಿದೆ ಪ್ರಪಂಚದಲ್ಲಿ ಯಾವ ಪ್ರಾಣಿಗೂ ಇಲ್ಲದ ಒಂದು ಶಕ್ತಿ